ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಎಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ ಕನಸಲ್ಲಿ ಅರರರೇ ಬಳಿ ಬಂದು ಅಲ್ಲಲ್ಲೇ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿ ಕುಳಿತಾಳಲ್ಲಾರೆ ಇನ್ನೊಮ್ಮೆ ಕನಸಲ್ಲಿ ಅರರರೇ ಬಳಿ ಬಂದು ಅಲ್ಲಲ್ಲೇ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚ ಕುಳಿತಾಳಲ್ಲಾರೆ ಇದೇನಾ ನಿಮ್ಮನೆ ಹೌದು ಏನ್ ಹುಡುಕ್ತಿದ್ಯ ನಿಮ್ ರೂಮು ಅಲ್ಲಿ ಬಾಲ್ಕನಿ ಕಾಣಿಸ್ತಿದ್ಯಲ್ಲ ಅದೇ ನನ್ನ ರೂಮು ಹಾಗಾದ್ರೆ ಬಾಲ್ಕನಿಗೆ ಆವಾಗ ಬರ್ತಾ ಇರ್ತೀರಲ್ಲ ಇವರು ಸಾನ್ವಿ ಜೋಸೆಫ್ ನಂಬರ್ ನಂಬರ್ ಹಾಂ ಹಾಗೆ ಒಂದು ಸಿಗ್ನೇಚರ್ ಹಾಕಿ ಸರ್ ಇಲ್ಲ ಹಾಂ ಥ್ಯಾಂಕ್ ಯು ಸರ್ ಪ್ರೀತಿಯಲ್ಲಿ ಹೊಸದಾರಿ ಕಟ್ಟುವ ಖಯಾಲಿ ಅಡ್ಡ ತಿಡ್ಡಿ ಹೋಗೋದು ಮಾಮೂಲಿ ಸನ್ನೆಯಲ್ಲೇ ಹಾಡೊಂದು ಹಾಡುವ ವಿಧಾನ ಕಾದು ಕೇಳೋ ಪ್ರೀತಿನೇ ಮಜಾನ ಬಿಡದಂತಿರೋ ಬೆಸುಗೆ ಸೆರೆ ಸಿಕ್ಕಿರೋ ಸಲಿಗೆ ನಿನ್ನ ಸುತ್ತ ಸುಳಿಯೋ ಆಸೆಗೀಗ ಆಯಸ್ ಹೆಚ್ಚಿ ಹೋಗಿದೆ ನಿನ್ನ ಜೊತೆ ಕಳೆಯೋ ಎಲ್ಲ ಕ್ಷಣವು ಕಲ್ಪನೆಗೂ ಮೀರಿದೆ ಕನಸಲ್ಲಿ ಅರರರೇ ಬಳಿ ಬಂದು ಅಲ್ಲಲ್ಲೇ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿ ಕುಳಿತಾಳಲ್ಲಾರೆ ಹಾಯ್ ಸಾನ್ವಿ ಏನು ಇಷ್ಟೊತ್ತಿಗೆ ಅರರರೇ ಓ ನಿದ್ದೆ ಬರ್ತಿಲ್ವಾ ಅಲ್ಲಲ್ಲೇ ಅಯ್ಯೋ ನನಗೂ ಬರ್ತಿಲ್ಲ ಅಯ್ಯಯ್ಯಯ್ಯೋ ಹೊಟ್ಟೆ ಉರಿತಾಳಲ್ಲಾರೆ ಹಾ ಸಾನ್ವಿ ಯಾಕೇನಾಯ್ತು ರೋಗಿ ಬಯಸಿದ್ದು ನರ್ಸ್ ಕೊಡಿಸಿದ್ದು ಎರಡು ಒಂದೇ ಆಯ್ತು ಅರ್ಧ ಗಂಟೆಲಿ ಇರ್ತೀನಿ ಓಕೆ ಎಲ್ಲಿಗೆ ಹೋಗ್ತಿದ್ದೀವಿ ಸುನು ಹತ್ತು ನಿಮಿಷ ಬರ್ತಿದ್ದೀವಿ ಬೇಗ ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಎಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ ಕನಸಲ್ಲಿ ಅರರರೇ ಬಳಿ ಬಂದು ಅಲ್ಲಲ್ಲೇ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿ ಕುಳಿತಾಳಲ್ಲಾರೆ ಇನ್ನೊಮ್ಮೆ ಬಳಿ ಬಂದು ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟಾನೋ ಮುಂದೆ ಕುಂತಿದೆ